ಯಾಕೆ ಹೇಳಿದ್ರೆ, ಒಂದು ಮನೆ ಹೇಳಿದ್ರೆ ಒಬ್ಬ ಯುವಕ ಒಬ್ಬ ಹುಡುಗ ಆಗ್ಬೇಕಂತ ಹೇಳಿದ್ರೆ ಅವನ ಮಾತಾ ಪಿತೃಗಳು ಇರಲೇಬೇಕಲ್ಲ. ಆ ಮಾತಾ ಪಿತೃ ಅಂತ ಹೇಳಿದ್ರೆ ಅವರು ದೇವತಾ ಸ್ವರೂಪರು, ನಮಗೆ ಅವರ ರಕ್ತ ಮಾಂಸವನ್ನ ನಾವು ಹಂಚಿಕೊಂಡು ಹುಟ್ಟಿದವರು. ಹಾಗೆ ಅವರ ಜೊತೆಯಲ್ಲಿ ನಾವು ಆಡಿ ಬೆಳೆದು ಅವರ ಹಿರಿಯರ ಕಷ್ಟ ಸುಖಗಳು, ಈ ಒಂದು ಅವರ ಒಂದು ಅವರ ಕಾಲಘಟ್ಟದ ಒಂದು ವ್ಯವಸ್ಥೆಗಳು, ಇದನ್ನೆಲ್ಲ ಈಗಿನ ಕಾಲಕ್ಕೆ ತುಲನೆ ಮಾಡಿದಾಗ ಅವರು ಏನೋ ಹೇಳ್ತಾರೆ ಈಗಿನ ಹುಡುಗರಿಗೆ ಕಾಣಬಹುದು, ಅದು ಈಗಿನ ನಮ್ಮ ಕಾಲಘಟ್ಟಕ್ಕೆ ಸರಿ ಆಗುದಿಲ್ಲ ಅಂತ ಹೇಳಿ, ಆದ್ರೆ ಅದರಲ್ಲಿ 100ಕ್ಕೆ 100 ಒಳ್ಳೆಯ ವಿಚಾರಗಳು ಇರುತ್ತದೆ. ಆ ವಿಚಾರಗಳನ್ನ ನಾವು ಈಗಿನ ಕಾಲಕ್ಕೆ ಅದನ್ನು ಒರೆ ಹಚ್ಚಿ ನೋಡಿದಾಗ ಆ ಕಾಲದಲ್ಲಿ ಹೇಗಿತ್ತು, ಅವರ ಒಂದು 50 ವರ್ಷ ಹಿಂದೆ ನಾವು ಪ್ಲೇ ಬ್ಯಾಕ್ ಮಾಡಿದಾಗ ಆ ವಸ್ತುಸ್ಥಿತಿ ಹೇಗಿತ್ತು, ಜನರ ಜೀವನ ಮಟ್ಟ ಹೇಗಿತ್ತು, ಎಷ್ಟು ದೂರದಿಂದ ಅವರು ನಡ್ಕೊಂಡು ಬರ್ತಿದ್ರು ಮನೆಗೆ ತಲುಪ್ತಿದ್ರು, ಈ ಸಣ್ಣ ವಿಚಾರ ಇದನ್ನೆಲ್ಲ ಮಾತಾಡಿದ್ರೆ ಅದು ಏನು ಬಹಳ ಸುಲಭದ ಒಂದು ದಾರಿ ಅಲ್ಲ, ಅದು ಒಂದು ಕಬ್ಬಿಣದ ಕಡಲೆಕಾಯಿ ಅಂತ ದಾರಿ. ಅಂತಹ ಕಾಲಘಟ್ಟವನ್ನು ದಾಟಿ ಬಂದವರ ಜೊತೆ ನಾವು ಇದ್ದೇವೆ, ನಾವು ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ನಮಗೆ ಅವರು ಅನಿವಾರ್ಯವಾಗಿದೆ. ನಮಗೆ ನಮ್ಮ ಹಿರಿಯರನ್ನು ನಾವು ಅದನ್ನು ಇಲ್ಲದೆ ನಾವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನ ನೋಡಿದ್ರೆ ನಾವು ತುಂಬಾ ಪುಣ್ಯವಂತರು. ಈಗಿನ ಮಕ್ಕಳು ಈಗ ತುಂಬಾ ಪುಣ್ಯವಂತರು, ಅವರನ್ನ ನಮ್ಮ ಜೊತೆಯಲ್ಲಿ ಆ ಕಾಲಘಟ್ಟವನ್ನ ನಾವು ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕೆಲವು ಹೆಚ್ಚು ಕಮ್ಮಿ ಬರ್ತದೆ ಅಭಿಪ್ರಾಯ ಭೇದಗಳು ಬರ್ತದೆ, ಏನು ಜನರೇಷನ್ ಗ್ಯಾಪ್ ಅಂತ ಹೇಳ್ತವೆ, ಏನು ಆ ಒಂಥರ ವ್ಯವಸ್ಥೆಗಳು ಬರ್ಬೋದು. ಆದ್ರೆ ಅದಕ್ಕೆಲ್ಲ ಒಂದು ಹೊಂದಾಣಿಕೆ, ಅದಕ್ಕೊಂದು ಪರಿಹಾರ ಮಾರ್ಗ ಇದ್ದೇ ಉಂಟಲ್ವಾ. ಜೊತೆಯಲ್ಲಿ ನಾವು ಅವರನ್ನು ತೆಗೆದು ಹೋದ್ರೆ ನಮ್ಮ ಸುಖಿ ಸಂಸಾರಕ್ಕೆ ಅದರಿಂದ ದೊಡ್ಡ ಪುಣ್ಯ ಏನ್ ಬೇಕು ನಮಗೆ. ಬಹುಶಃ ಈ ಹಿರಿಯರು ಯುವಕರ ಜೊತೆ ಜೊತೆಗೆ ಕೂಡ ಹೆಜ್ಜೆ ಹಾಕಬೇಕು. ವಯಸ್ಸಿನಿಂದ ಅವರು ಹಿರಿಯರಾದರೂ ಕೂಡ ಮನಸ್ಸಿನಿಂದ ಅವರು ಯುವಕರಾಗಿಯೇ ಇರಬೇಕು, ಯುವತಿಯರಾಗಿಯೇ ಇರಬೇಕು ಅನ್ನುವಂಥ ಒಂದು ಮಾತು ಕೂಡ ಇದೆ. ಕಾಲಕ್ಕೆ ಸರಿಯಾಗಿ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಬೇಕು, ಯುವ ಜನತೆಯ ಜೊತೆಗೆ ಅವರು ಕೂಡ ಹೆಜ್ಜೆ ಹಾಕಬೇಕು ಅನ್ನುವಂತಹ ಮಾತು. ಈ ಹೊಂದಾಣಿಕೆಯಲ್ಲಿ ತೊಂದರೆ ಆಗ್ತಾ ಇದೆಯಾ? ಹೌದು, ಹೊಂದಾಣಿಕೆಯಲ್ಲಿ ತೊಂದರೆ ಆಗ್ತದ ಅಂತ ಹೇಳಿ ಕೇಳಿದರೆ ಆಗ್ತದೆ. ಅವರು ಸಹ ಹಾಗೆ ಈಗಿನ ಕಾಲಘಟ್ಟ ಪರಿಸ್ಥಿತಿಗೆ ಈಗ ಬದಲಾವಣೆ ಜಗದ ನಿಯಮ ಅನಿವಾರ್ಯ. ಬದಲಾವಣೆ ಅಂತ ಹೇಳುವಂತದ್ದು ಅದು ನಿಂತ ನೀರಲ್ಲ, ಅದು ಹರಿತಾ ಇರಬೇಕು. ಹೊಸ ಕಾಲಘಟ್ಟಕ್ಕೆ ಬಂದಾಗ ಹೊಸ ಮುಖ ಪರಿಚಯ ಆಗ್ತದೆ. ಈಗ ಸಣ್ಣ ಉದಾಹರಣೆಗೆ ಹೇಳೋದಿದ್ದರೆ, ಈಗ ಒಂದು ಮೊಬೈಲ್, ಈಗಿನ ಹಳೆ ಕಾಲದ ಮೊಬೈಲ್ಗಳು ಹೇಗಿತ್ತು, ಈಗಿನ ಕಾಲದ ಮೊಬೈಲ್ಗಳು ಹೇಗಿತ್ತು. ನಮಗೆ ಆಶ್ಚರ್ಯ ಆಗ್ಬಹುದು, ಈಗಿನ ಕಾಲದ ಹಳೆಯ ತಲೆಮಾರಿನವರು ಈಗಲೂ ನಮ್ಮಿಂದ ಜಾಸ್ತಿ ಅವರು ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೇಳಿದ್ರೆ ಅವರಿಗೆ ಒಂದು ಸಮಯ ಕಳೆಯುವಂತ ಒಂದು ಸಾಧನ, ಅದರಲ್ಲಿ ಎಷ್ಟೋ ಹೊಸತಾದ ಹೊಸ ಪ್ರಪಂಚವೇ ಇದೆ. ಹಾಗೆ ಹೇಳಿ ಅದು ದುರುಪಯೋಗ ಆಗುದಲ್ಲ, ಅವರ ಸಮಯಕ್ಕೆ ಅವರ ಸಮಯ ಒಂದು ಇದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹಾಗೆ ಅವರು ಅದನ್ನು ಯಾರು ಹಿರಿಯರು ಏನು ಯಾರಿದ್ದಾರೆ ಅವರು ಅದನ್ನು ಅರಿತುಕೊಂಡು ಈಗಿನ ಕಾಲ ಪರಿಸ್ಥಿತಿ ಹೀಗುಂಟು, ನಮ್ಮ ಮಕ್ಕಳಿಗೆ ಈ ತರ ನಾವು ನಮ್ಮ ಕಾಲಘಟ್ಟದಲ್ಲಿ ಹೀಗಿತ್ತು, ಈಗ ನನ್ನ ಮಗ ಈಗ ಚಂದಕ್ಕಿದ್ದಾನೆ, ಅದನ್ನು ನಾವು ಅರಿತುಕೊಂಡು ಹಿರಿಯರು ಅದನ್ನ ಒಟ್ಟಿಗೆ ನಮ್ಮೊಟ್ಟಿಗೆ ಅದನ್ನು ತೆಗೆದುಕೊಂಡು ಹೋದ್ರೆ ನಮ್ಮ ಜೊತೆಯಲ್ಲಿ ಹೋದ್ರೆ ಅದಕ್ಕೆ ವಿರೋಧ ಮಾಡದೆ ಆ ಒಂದು ಹೇಗಿದ್ರು ಮಾಡ್ತಾನೆ ಅವ ಗೆಲ್ತಾನೆ ಅಂತ ಹೇಳುವಂತ ಒಂದು ದೃಢ ವಿಶ್ವಾಸ ಇರ್ತದಲ್ಲ, ಈಗ ಒಂದು ಅವಿಶ್ವಾಸವೇ ಎಲ್ಲದಕ್ಕೂ ಮೂಲ ಬಂಡವಾಳ. ಅದನ್ನು ನಂಬಿ ಕೂತ್ರೆ ಹಿರಿಯರಿಗೂ ನೀವು ಹೇಳಿದಂತ ವಿಚಾರ ಕಷ್ಟ ಸಾಧ್ಯವೇನಲ್ಲ, ಅದು ನಮ್ಮ ಜೊತೆಯಲ್ಲಿ ಖಂಡಿತ ಹೋಗ್ಬೋದು. ನಾವು ಮಾತುಕತೆ ಮಾಡ್ತಾ ಇದ್ದ ಹಾಗೆ ಸಾವಿತ್ರಿ ಅಮ್ಮನವರು ಏನೋ ಹುಡುಕ್ತಾ ಇದ್ದಾರೆ. ಸಾವಿತ್ರಿ ಅಮ್ಮನವರೇ ಸ್ವಲ್ಪ ಈ ಕಡೆ ಗಮನ ಹರಿಸಿ, ಏನ್ ಹುಡುಕ್ತಾ ಇದ್ದೀರಿ? ಹಿಂದಿಂದೆಲ್ಲ ಹಳತು ಪುಸ್ತಕದಲ್ಲಿ ಬರೆದಿದ್ದನ್ನೆಲ್ಲ ನೋಡ್ತಾ ಇದ್ದೆ. ಏನು ಬರೆದುಕೊಂಡು ಉಂಟು ಅದರಲ್ಲಿ? ಅದರಲ್ಲಿ ಕೆಲವು ಸಂಗೀತ ಮತ್ತೆ ಕೆಲವು ಭಜನೆ ಪದ್ಯಗಳು, ಹಾಗೆ ತುಂಬಾ ವಿಷಯ ಹೀಗೆ ಎಲ್ಲ ಬರೆದದ್ದುಂಟು. ಪುಸ್ತಕ ನೋಡಿದ್ರೆ ತುಂಬಾ ಹಳೆಯದ ಹಾಗೆ ಕಾಣ್ತಾ ಉಂಟು. ಎಷ್ಟು ವರ್ಷ ಹಳೆಯದಿದು? ಇದು ಸುಮಾರು ವರ್ಷ ಹಳೆಯದು. ನನ್ನ 1964 ನಾವೆಲ್ಲ ಇನ್ನು ಹುಟ್ಟಲಿಲ್ಲ ಅವಾಗಿಂದು. ಇದು ಹಳೆಯ ಪುಸ್ತಕ. ನಿಮ್ಮ ಒಂದು ಬರವಣಿಗೆ ಇದು? ಎಲ್ಲರ ಬರವಣಿಗೆ ಉಂಟು ಇದ್ರಲ್ಲಿ. ಎಲ್ಲರದ್ದು ಅಂದ್ರೆ ತನ್ನ ತಂಗಿಯಕ್ಕಳು. ಏನೇನು ಹಾಡನ್ನೆಲ್ಲ ಸಂಗ್ರಹಿಸಿದೀವಿ? ಸಂಗ್ರಹಿಸಿದ ನಾನು ಕಲ್ತದ್ದನ್ನೇ ಎಲ್ಲ ಬರ್ದದ್ದಿದ್ರಲ್ಲಿ. ನೀವು 1963-64 ಕಲ್ತದ್ದು? ಹೌದು. ಏನೇನು ಕಲ್ತ್ರಿ? 61 ಮೊದ್ಲೇ ಕಲ್ತಿದ್ದೇನೆ, ಮತ್ತೆ ಮದುವೆ ಮಾಡಿ ಕೊಟ್ರು, ಹಾಗೆ ಕಷ್ಟ ಸಾಧ್ಯ ಆಯ್ತು, ಇಲ್ಲಿ ಆಗ್ಲಿಲ್ಲ ಮಾಡ್ಲಿಕ್ಕೆ. ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆಗೆ ಬೇಕಾದಷ್ಟು ಪಾಠ ಆಗಿದೆ ನಿಮ್ಗೆ? ಆಗಿದೆ. ಈಗ ನಮ್ಮ ಕೇಳುಗರಿಗೂ ಕೂಡ ಸ್ವಲ್ಪ ಅದರ ಒಂದು ರುಚಿಯನ್ನ ಹತ್ಸಿ. ಇಲ್ಲಿ ಒಂದು ಸಿಕ್ಕಿತ್ತು, ಅಜ್ಜ ಬರದ ಪದ್ಯ ಇದು. ಅಜ್ಜ ಬರದ ಪದ್ಯ, ಪದ್ಯದ ಹೆಸರು ಅಜ್ಜ ಬರದ ಪದ್ಯ ಅಂತ. ನಾಟೆ ರಾಗ ತಾಳ ಮಿಶ್ರ ಚಾಪು. ಹಾಡೋಣ ಬನ್ನಿರೆ ಲತಾಂಗಿಯರೇ, ಆಟ ಆಡೋಣ ಬನ್ನಿರೆ ಲತಾಂಗಿಯರೇ, ಆಟ ಆಡೋಣ ಬನ್ನಿರೆ ಲತಾಂಗಿಯರೇ. ಸಿಂಧು ತೀರದ ಮಂದ ಮಾರುತ ಸಿಂಧು ತೀರದ ಮಂದ ಮಾರುತ ಬಂದು ಬೀಸುವಂದ ವೆಂತೋ ಅನಂತವದೋ ಬಂದು ಬೀಸುವಂದ ವೆಂತೋ ಅನಂತವದೋ ಆಟ ಆಡೋಣ ಬನ್ನೀರೆ ಲತಾಂಗಿಯರೇ ಒಂದು ಲಾವಣಿ ಅಂದ ಹಾಡುತ್ತ ಒಂದು ಲಾವಣಿ ಅಂದ ಹಾಡುವ ದುಂಡು ಮಲ್ಲಿಗೆಯ ಚೆಂಡ ಮುಡಿಯುತ ದುಂಡು ಮಲ್ಲಿಗೆಯ ಚೆಂಡ ಮುಡಿಯುತ ಉಂಡೆ ಲಾಡನು ತಿಂದು ತೇಗುತ ಉಂಡೆ ಲಾಡನು ತಿಂದು ತೇಗುತ ಉಂಡು ಕುಣಿಯುತ ಚಂದ ತಿರುಗುತ್ತಲೇ ಉಂಡು ಕುಣಿಯುತ ಚಂದ ತಿರುಗುತ್ತಲೇ ಆಟ ಆಡೋಣ ಬನ್ನೀರೆ ಲತಾಂಗಿಯರೇ ಎಂದು ಕಾಣುವ ಚಂದ್ರ ದೇವನ ಎಂದು ಕಾಣುವ ಚಂದ್ರ ದೇವನ ಕಂಡು ನಲಿಯುತ ಸಂತಸ ಪಡುತ್ತಲೇ ಕಂಡು ನಲಿಯುತ ಸಂತಸ ಪಡುತ್ತಲೇ ಜಲದಿ ತೆರೆಗಳು ಬಂದು ಎರಗುವ ಜಲದಿ ತೆರೆಗಳು ಬಂದು ಎರಗುವ ಪುಲಿನ ರಾಶಿಲಿ ನಿಂದು ನೋಡುವ ಪುಲಿನ ರಾಶಿಲಿ ನಿಂದು ನೋಡುವ ಆಟ ಆಡೋಣ ಬನ್ನೀರೆ ಲತಾಂಗಿಯರೇ ಆಟ ಆಡೋಣ ಬನ್ನೀರೆ ಲತಾಂಗಿಯರೇ ಸಾವಿತ್ರಿ ಅಮ್ಮನವರೇ, ಬಹಳ ಹಳೆಯ ಹಾಡನ್ನ ನೀವು ಮತ್ತೆ ಗುನುಗುನಿಸಿದ್ರಿ. 1961-62 ಕಲಿತಂತಹ ನೆನಪುಗಳ ಆಧಾರದಲ್ಲಿ ಈ ಹಾಡನ್ನು ನೀವು ಹಾಡಿದ್ರಿ. ಜೊತೆಗೆ ಪುಸ್ತಕದಲ್ಲಿ ಇರೋದು ಕೂಡ ನೀವು ಬರೆದು ಇಟ್ಕೊಂಡಿದ್ದೀರಿ, ಸಾಲುಗಳು ಮರೆತು ಹೋಗದ ಹಾಗೆ. ಆದರೂ ಕೂಡ ಹಾಡುವ ಪ್ರಯತ್ನವನ್ನು ಮಾಡಿದ್ರಿ, ಬಹಳ ಸಂತೋಷ ಆಯಿತು. ಜೊತೆಗೆ ಈಗ ಈ ಮಕ್ಕಳನ್ನ ನೀವು ಆಟ ಆಡೋಣ ಬನ್ನಿರಿ ಅಂತ ಕರೆದ ಹಾಗೆ ಆಯ್ತು. ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡುವಾಗ ನಿಮಗೂ ಕೂಡ ಆಟ ಆಡಬೇಕು ಅಂತ ಮನಸ್ಸಾಗ್ತದ? ಆಗ್ತದೆ, ಆಡ್ಲಿಕ್ಕೆ ಈಗ ಕೊಡುದಿಲ್ಲ, ಮಾತ್ರ ಆಡ್ಲಿಕ್ಕೆ ಕೊಡುದಿಲ್ಲ ಈಗ. ಈಗ ನೀವು ಚಿಕ್ಕದಾಗಿದ್ದಾಗಂತ ಆಟ ಆಡ್ತಾ ಇದ್ದಿದ್ದಕ್ಕೂ ಈಗಿನ ಮಕ್ಕಳು ಆಡುವಂತ ಒಂದು ಆಟಕ್ಕೂ ಏನಾದ್ರೂ ಬದಲಾವಣೆ ಕಾಣ್ತಾ ಇದೆಯಾ? ಈಗಿನ ಮಕ್ಕಳೆಲ್ಲ ವಾಕರ್ನಲ್ಲೆಲ್ಲ ಹೋಗ್ತಾರೆ, ಆಟ ಆಡ್ತಾರೆ, ವಾಕರಲ್ಲೇ ಸ್ಪೀಡ್ ಹೋಗ್ತಾರೆ, ಆಟ ಆಡ್ತಾರೆ. ಮೊದ್ಲಿನ ಮಕ್ಕಳಿಗೆ ಅದೆಲ್ಲ ಇರ್ಲಿಲ್ಲ. ಆವಾಗಿನ ಆಟ ಎಲ್ಲ ಇದು ಅಂಗಳದಲ್ಲಿ, ನಾವೆಲ್ಲ ಚಿಕ್ಕದಿರುವಾಗ ಕಲ್ಲಾಟ, ಅಡಿಕೆ ಇದರಲ್ಲಿ ಹಾಳೆ, ಅಡಿಕೆ ಹಾಳೆಯನ್ನು ತಕೊಂಡು ಎಳಿತಿದ್ದು ಎಲ್ಲ. ತಂಗಿಯಕ್ಕಳು ನನಗೆ 5-6 ಜನ ಇದ್ರು, ನಾವೆಲ್ಲ ಒಟ್ಟಿಗೆ ಬದನಾಜ್ಯ ಕುಟುಂಬದವರು. ಹೌದು, ತಂಗಿಯಕ್ಕಳನ್ನು ಕೂರಿಸಿ ಎಳಿತಿದ್ದೆ ನಾನು. ಹಾಗೆ ಮತ್ತೆ ಮತ್ತೆ ದೊಡ್ಡಾದ ನಂತರ ಹಾಗೆ ಸೈಕಲ್ ನಲ್ಲಿ ಎಲ್ಲ ಮಕ್ಕಳು ಹೋಗ್ಲಿಕ್ಕೆ ಶುರು ಮಾಡಿದ್ರು. 3 ಚಕ್ರದ ಸೈಕಲ್ ಎಲ್ಲ ಬಂತು, ಹಾಗೆ ಅದರಲ್ಲಿ ಹೋಗ್ತಾ ಇದ್ರು. ಮೊದ್ಲೆಲ್ಲ ಸೈಕಲ್ ಮನೆಯಲ್ಲೇ ಮಾಡೋದಿತ್ತಲ್ಲ, 3 ಚಕ್ರದ ಸೈಕಲ್ ಮರದ್ದು ಮಾಡ್ತಿದ್ರು. ಇಲ್ಲಿ ಗಾಡಿ ಎಲ್ಲ ಇತ್ತು, ಹಾಗೆ ಅದರಲ್ಲೆಲ್ಲ ಹೋಗ್ತಾ ಇದ್ರು ಮಕ್ಕಳು ನೂಕಿಕೊಂಡು ಬಂದಬ್ಬ. ಇಲ್ಲಿ ಈಗಲೂ ಉಂಟು ಇವನ ಸೈಕಲ್, ನನ್ನ ಮಗನ ಸೈಕಲ್ ಅಲ್ಲ ಗಾಡಿ, 3 ಚಕ್ರದ ಗಾಡಿ, 1 ಚಕ್ರದ್ದು ಎಲ್ಲ ಉಂಟು. ಮಕ್ಕಳು ಹೋಗ್ತಾರೆ. ಮತ್ತೆ ಮತ್ತೆ ದೊಡ್ಡಾದ ಹಾಗೆ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಅದರಲ್ಲಿ ಆಡಿಕೊಂಡಿದ್ರು, ಹಾಗೆ ಎಲ್ಲ ಆಟ ಆಡ್ತಾ ಇರ್ತಿದ್ರು. ಈಗ ಮಕ್ಕಳಿಗೆ ಯಾವ ನಮೂನೆ ಆಟ ಉಂಟು ಅಂತ ಗೊತ್ತಿಲ್ಲ, ಎಷ್ಟು ನಮೂನೆದು ಉಂಟು. ಸರಿ, ಈಗ ಈಗಿನ ಒಂದು ಯುವಕರಿಗಾಗ್ಬೋದು ಅಥವಾ ಮಕ್ಕಳಿಗಾಗ್ಬೋದು ಏನಾದ್ರು ಒಂದು ಒಳ್ಳೆಯ ನೀತಿ ಕಥೆಯೋ ಅಥವಾ ಒಂದು ಬುದ್ಧಿವಾದವನ್ನ ಹೇಳಲಿಕ್ಕೆ ಹೋದ್ರೆ ಅವರೊಂದು ಪ್ರತಿಕ್ರಿಯೆ ಹೇಗಿರ್ತದೆ? ಇವಾಗ ಭಾರಿ ಖುಷಿ ಆಗ್ತಿತ್ತು ಈಗಿನ ಮಕ್ಕಳಿಗೂ ಮೊದಲಿನ ಮಕ್ಕಳಿಗೂ ಎಲ್ಲ ಕತೆ ಕೇಳುದಂದ್ರೆ ತುಂಬಾ ಪ್ರೀತಿ. ಕತೆ ಕತೆ ಹೇಳ್ತಾ ಇದ್ದೆ ತುಂಬಾ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ಎಲ್ಲರಿಗೂ ಮೊಮ್ಮಕ್ಕಳಿಗೂ ಹೇಳ್ತಾನೆ. ಈಗ ಮಾತ್ರ ಈಗಿನ ಮೊಮ್ಮಕ್ಕಳಿಗೆ ಅದೆಲ್ಲ ಬೇಡ ಬೇಡ, ಅದೆಲ್ಲ ಇಂಗ್ಲಿಶು ಕೆಲವೆಲ್ಲ ಅವರದ್ದೆಲ್ಲ ಪದ್ಯಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಹಾಕಿ ಹೋಗ್ತಾ ಇರ್ತಾರೆ, ಮೊಬೈಲ್ನಲ್ಲಿ ಹಾಕಿಕೊಂಡು ಹೋಗ್ತಾ ಇರ್ತಾರೆ. ಈಗ ಒಂದು ಹಳೆಯ ಒಂದು ಕಥೆಯನ್ನು ನೆನಪು ಮಾಡಿ, ಈಗ ಮಕ್ಕಳಿಗೆ ಹೇಳುವಂತ ಒಂದು ಕಥೆಯನ್ನು ನೆನಪು ಮಾಡಿ ನೋಡು. ಅದು ಈ ಕಾಗೆ ಗುಬ್ಬಿ ಕತೆ, ಹಾಗೆ ಆಡಿನ ಮರಿಯ ಕತೆ, ಡೋಲಲ್ಲಿ ಓಡ್ತದೆ ಅಂತ. ಆಡಿನ ಮರಿ ಕತೆ, ಒಂದು ಆಡಿನ ಮರಿ ಇತ್ತು, ಒಂದು ಊರಿನಲ್ಲಿ ಒಂದು ಆಡಿನ ಮರಿ ಆಡಿತ್ತು. ಅದಕ್ಕೆ ಒಂದು ಮಗ ಇತ್ತು ಆಡಿನ ಮರಿಗೆ. ಅದು ಚಿಕ್ಕದಿರುವಾಗ ನನಗೆ ಅದಕ್ಕೆ ಅಜ್ಜನ ಮನೆಯೆಲ್ಲ ಇತ್ತು ಆಗಿನ ಕಾಲದಲ್ಲಿ, ನಡ್ಕೊಂಡು ಹೋಗ್ಬೇಕು ಅವಾಗೆಲ್ಲ ತುಂಬಾ ದೂರ. ಅವಾಗ ಆಡಿನ ಮರಿ ಹೇಳಿತೊಮ್ಮೆ ಉದಾಸೀನ ಇತ್ತು ಅದಕ್ಕೆ ಆಡಿನ ಮರಿಗೆ, ಅದು ಅಮ್ಮ ಅಮ್ಮ ನಾನು ಅಜ್ಜನ ಮನೆಗೆ ಹೋಗಿ ಬರ್ತೇನಮ್ಮ ಅಂತ ಹೇಳಿತ್ತು ಆಡಿನ ಮರಿ. ಅವಾಗ ಆಡು ಅಮ್ಮ ಹೇಳಿತು, ಮಗ ನೀನು ಹೋಗ್ಬೇಡ ಮಗ, ಅಲ್ಲಿ ದಾರಿಯಲ್ಲೆಲ್ಲ ಕ್ರೂರ ಪ್ರಾಣಿಗಳೆಲ್ಲ ಇರ್ತದೆ, ಹುಲಿ ಸಿಂಹ ಕರಡಿ ಆವಾಗಿನ ಕಾಲದಲ್ಲಿ ಇದೆಲ್ಲ ಇತ್ತು, ಅದ ಹೋಗ್ಬೇಡ ನೀನು ಹೋಗ್ಬೇಡ, ನಾನು ಇಲ್ಲಿ ಎಲ್ಲಿಗೂ ಹೋಗ್ಬೇಡ, ಮನೆಯಲ್ಲೇ ಇರು ನೀನು, ನಾನೆಲ್ಲ ಮಾಡಿ ಕೊಡ್ತೇನೆ ನಿನಗೆ ಅಂತ ಹೇಳಿತ್ತು. ಅವಾಗ ಅಮ್ಮ ನನಗೆ ಉದಾಸೀನ ಆಗ್ತದೆ ಅಜ್ಜನನ್ನು ಅಜ್ಜನ ಕಾಣದೆ, ನಾನು ಹೋಗ್ತೇನಮ್ಮ ಹೇಳಿತ್ತು ಆಡಿನ ಮರಿ. ಹಾಗೆ ನೀನ್ ಜಾಗ್ರತೆಯಾಗಿ ಹೋಗ್ಬೇಕು, ಹುಲಿ ಕರಡಿ ಸಿಂಹ ಎಲ್ಲ ಮೈಗೆ ಆರಿತು, ಜಾಗ್ರತೆಯಾಗಿ ಹೋಗ್ಬೇಕು ಮಗ ಹೇಳಿತ್ತು ಆಡು ಹೇಳಿತ್ತು ಮರಿ ಹತ್ರ. ಹಾಗೆ ಮರಿ ಆಯ್ತಮ್ಮ ನಾನು ಭಾರಿ ಜಾಗ್ರತೆಯಲ್ಲಿ ಹೋಗ್ತೇನೆ ಹೇಳಿ ಹೋಯ್ತು. ಹೋಗುವಾಗ ದಾರಿಯಲ್ಲಿ ಒಂದು ನರಿಯೇ ಸಿಕ್ಕಿತ್ತು, ನರಿಯಣ್ಣ ಸಿಕ್ಕಿತ್ತು. ಅದು ನಾನೀಗ ತಿಂತೇನೆ ನಿನ್ನನ್ನು ಅಂತ ಹೇಳಿತ್ತು. ಹೋದು ಬೇಡ ನರಿಯಣ್ಣ, ನನ್ನ ತಿನ್ಬೇಡ ನರಿಯಣ್ಣ, ನನಗೆ ಈಗ ಅಜ್ಜನ ಮನೆಗೆ ಹೋಗ್ಲಿಕ್ಕುಂಟು, ಅಲ್ಲಿ ನನಗೆ ಅಜ್ಜಿ ತುಂಬಾ ಬಗೆ ಭಕ್ಷ್ಯಗಳನ್ನೆಲ್ಲ ಮಾಡಿ ಕೊಡ್ತಿದ್ರು, ಕೊಡ್ತಾರೆ ಈಗ ತುಂಬಾ ಬಗೆ, ಹೋಳಿಗೆ ಲಾಡು ಜಿಲೇಬಿ ಪಾಯಸ ಎಲ್ಲ ಮಾಡಿ ಕೊಡ್ತಾರೆ ಅಜ್ಜಿ, ಅದನ್ನೆಲ್ಲ ತಿಂದು ದಪ್ಪಾಗಿ ತೋರಾಗಿ ಬರ್ತೇನೆ ನರಿಯಣ್ಣ ಅಳಿತು. ಹಾಗೆ ಹೋಯ್ತು. ಮುಂದೆ ಹೋಗುವಾಗ ಒಂದು ಕರಡಿಯನ್ನ ಸಿಕ್ಕಿತ್ತು, ಅದು ಹೇಳಿತಾ ಹಾಗೆ ನಾನು ನಿನ್ನನ್ನು ತಿಂತೇನೆ ಈಗ, ಬೇಡ ಕರಡಿ ಅಣ್ಣ ತಿನ್ಬೇಡ, ನನ್ನ ಅಜ್ಜನ ಮನೆಗೆ ಹೋಗಿ ಬರ್ತೇನೆ, ಅಲ್ಲಿ ಅಜ್ಜಿ ನನಗೆ ತುಂಬಾ ಬಗೆ ಭಕ್ಷ್ಯಗಳೆಲ್ಲ ಮಾಡಿ ಕೊಡ್ತಾರೆ, ಅದನ್ನೆಲ್ಲ ತಿಂದು ದಪ್ಪಾಗಿ ಬರ್ತೇನೆ ಹೇಳಿತು. ಅಷ್ಟಾಗುವಾಗ ಅದು ಆಯ್ತಾಗಾದ್ರೆ ತುಂಬಾ ತೋರಾಗಿ ಬಾ ನಾನು ಇಲ್ಲಿ ಇರ್ತೇನೆ ಹೇಳಿತು. ಮತ್ತೆ ಸ್ವಲ್ಪ ಮುಂದೆ ಹೋಗುವಾಗ ಹುಲಿ ಅಣ್ಣ ಸಿಕ್ಕಿತು, ಅದು ಹಾಗೇ ಹೇಳಿತು ನಾನು ತಿಂತೇನೆ ಈಗ ನಿನ್ನನ್ನು ಅಂತ ಹೇಳಿತು. ಆಗುವಾಗ ಅದಕ್ಕೂ ಹಾಗೆಯೇ ಸಮಾಧಾನ ಹೇಳಿತು, ಅಜ್ಜನ ಮನೆಗೆ ಹೋಗಿ ಬರ್ತೇನೆ, ಅಲ್ಲಿ ಅಜ್ಜಿ ತುಂಬಾ ಬಗೆ ಭಕ್ಷ್ಯಗಳೆಲ್ಲ ಮಾಡಿ ಕೊಡ್ತಾರೆ ಹೇಳುವಾಗ ಇವಕ್ಕೆಲ್ಲ ಆಸೆ ಇತ್ತು, ಇನ್ನೇ ದಪ್ಪ ದಪ್ಪ ಆಗ್ತದೆ ಅಡಿನ ಮರಿ ತಿಂದು ಕೇಳಿ ಹೋಯ್ತು. ಅದು ಬಿತ್ತಿತ್ತು ಹುಲಿ ಅಣ್ಣ. ಮತ್ತೆ ಸಿಂಹಣ್ಣ ಸಿಕ್ಕಿತು, ಅದು ಹಾಗೆ ಹಾರಿತು ಮೈಗೆಲ್ಲ ಹಾರಕ್ಕೆ ಹೋಯ್ತು. ಆಡಿನ ಮರಿ ಹೆದ್ರಿ, ಬೇಡ ಸಿಂಹಣ್ಣ ನನ್ನನ್ನು ತಿನ್ಬೇಡ ಸಿಂಹಣ್ಣ, ನಾನೀಗ ನನ್ನ ಅಜ್ಜಿ ನನ್ನನ್ನು ದಾರಿ ನೋಡಿಕೊಂಡಿದ್ದಾರಲ್ಲಿ, ನನಗೆ ಅಲ್ಲಿ ಅಜ್ಜಿಯನ್ನು ನೋಡಿದ್ರೆ ಉದಾಸೀನ ಆಗ್ತದೆ, ಅಜ್ಜಿ ನನಗೆ ತುಂಬಾ ತಿಂಡಿ ಮಾಡಿ ಕೊಡ್ತಾರೆ, ಅದನ್ನೆಲ್ಲ ತಿಂದು ತೋರಾಗಿ ಬರ್ತೇನೆ ನಾನು ಹೇಳಿ. ಹಾಗೆ ಅದಕ್ಕೂ ಆಸೆ ಇತ್ತು ಅಜ್ಜಿಯ ಮನೆಗೆ ಹೋಗಿ ಬಂದು ತೋರಾಗ್ತದಲ್ಲೋ ಅಂತ. ಮತ್ತೆ ಹೋಯ್ತು ಮುಂದೆ ಹೋಗಿ ದಾರಿಯಲ್ಲಿ ಅಜ್ಜ ಅಜ್ಜಿ ಪುಳ್ಳಿಯ ದಾರಿ ನೋಡಿಕೊಂಡಿದ್ರು, ಎಷ್ಟೊತ್ತಿಗೆ ಬರ್ತಾನೆ ನನ್ನ ಪುಳ್ಳಿ ಅಂತ. ಹಾಗೆ ಕಾಲು ತೊಳಿಲಿಕ್ಕೆ ನೀರು ಎಲ್ಲ ತಂದು ಕೊಟ್ರು, ಅಜ್ಜಿ ಎಲ್ಲ ತೊಳ್ತು ಕಾಲೆಲ್ಲ ತೊಳ್ತು. ಮತ್ತೆ ಒಳಗೆ ಹೋಯ್ತು ಅಜ್ಜಿ, ಮತ್ತೆ ತಿಂಡಿ ಭಕ್ಷ ಎಲ್ಲ ಮಾಡಿ ಇಟ್ಟಿದ್ದಾರೆ ಅಜ್ಜಿಯಲ್ಲಿ ಪುಳ್ಳಿಗೆ ಅಂತ, ಅದನ್ನೆಲ್ಲ ತಿಂದು ದಿನಾ ತಿಂತು. ಹಾಗೆ ಒಂದು ತಿಂಗಳು ಕಳೆಯುವಾಗ ಅದಕ್ಕೆ ಮತ್ತೆ ಮನೆಯ ನೆನಪಾಯ್ತು, ಅಮ್ಮನ ನೆನಪಾಯ್ತು, ಅಜ್ಜಿ ಅಜ್ಜಿ ನಾನೀಗ ಹೋಗ್ತೇನೆ ನನ್ನ ಮನೆಗೆ, ನನಗೆ ಉದಾಸೀನ ಆಗ್ತದೆ ಇಲ್ಲಿ, ಇನ್ನು ಎಷ್ಟು ಸಮಯ ಹೀಗೆ ಇರುದು, ನಾನು ಈಗ ತುಂಬಾ ತೋರಾಗಿದ್ದೇನೆ ನಾನು ಹೇಳಿತ್ತು. ಅಷ್ಟಾಗುವಾಗ ಅಜ್ಜಿ ಆಯ್ತು, ಅಷ್ಟಾಗ ಅಜ್ಜಿಗೆ ಹೆದರಿಕೆ ಆಯ್ತು, ಕಾಡಿನ ಮೃಗಗಳೆಲ್ಲ ತಿಂದ್ರೆ ಹುಳಿಯನ್ನು ಹೇಳಿ ಅಜ್ಜನ ಹತ್ರ ಹೇಳಿತ್ತು. ಅಜ್ಜ ಪುಳ್ಳಿ ಹೋಗ್ತಾನಂತೆ ಈಗ, ಒಂದು ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ ನನಗೀಗ ಹೇಳಿತ್ತು ಅಜ್ಜಿ. ಅಷ್ಟಾಗುವಾಗ ನಾನು ಮಾಡ್ತೇನೆ ಹೇಳಿ, ಅಲ್ಲಿ ಅವಾಗ್ಲೂ ಆಗಿನ ಕಾಲದಲ್ಲಿ ಆಚಾರಿಗಳೆಲ್ಲ ಇದ್ದಿದ್ದು, ಆಚಾರಿ ಒಂದು ಡೋಲು ಮಾಡಿ ತಂದು ಕೊಟ್ಟ ಅಜ್ಜಿ ಅಜ್ಜ ಡೋಲು. ಆ ಡೋಲಿಗೆ ತೂತು ಎಲ್ಲ ಮಾಡಿ ಕಣ್ಣೆಲ್ಲ ಮಾಡಿ ಚಕ್ರ ಎಲ್ಲ ಮಾಡಿ ಉರುಳಿಸಿ ಕುಳ್ಳಿಯನ್ನು ಕೂತು ಕೊಳಿಸಿ ತಿಂಡಿ ಭಕ್ಷ ಎಲ್ಲ ಕಟ್ಟಿಕೊಟ್ಟು ಅಮ್ಮನಿಗೆ ಅಂತ ಅದನ್ನೆಲ್ಲ ಉರುಳಿಸಿ ಹೋಯ್ತು. ದಾರಿಗೆ ಹೋಗುವಾಗ ಎಲ್ಲ ಹಾಗೆ ಪ್ರಾಣಿಗಳೆಲ್ಲ ಸಿಕ್ಕಿದ್ವು, ನಾಲ್ಕು ಪ್ರಾಣಿಗಳು ಸಿಕ್ಕಿದ್ವು. ಮತ್ತೆ ಮುಂದೆ ಹೋಗಿ ಹಾಗೆ ಅಕೇರಿಗೆ ಇದು ನರಿಯಣ್ಣ ಹಾರಿ ಡೋಲನ್ನು ಇದು ಮಾಡಿತ್ತು. ಮತ್ತೆಲ್ಲ ಇದು ಹೋಗುವಾಗ ದಾರಿಯಲ್ಲಿ ಹಾಡಲ್ಲಿ ಆಡ್ತದೆ, ಡೋಲಿನಲ್ಲಿ ಹೋಗುತ್ತದೆ. ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿರಿ, ನಾನೀಗ ಹೋಗ್ತೇನೆ ಮನೆಗೆ, ನಾನು ಹೋಗ್ತೇನೆ ಈಗ, ನನ್ನನ್ನು ದಾರಿ ಬಿಡಿರಿ ಅಂತ ಇದು ಹೇಳಲಿಲ್ಲ ಯಾರು ಅಂತ. ಹೀಗೆ ಇದೇ ಪದ್ಯ ಹೇಳಿಕೊಂಡು ಉರುಳಿಸಿಕೊಂಡು ಹೋಯ್ತು ಮನೆಗೆ. ಹೋಯ್ತು ಮನೆಗೆ ಹೋಗುವಾಗ ಎಲ್ಲ ನೋಡಿಯೇ ಬಾಕಿ ಡೋಲನ್ನೊಂದು ಮರಿ ಹಾರಿತು. ಹಾರಿ ಏನ್ ಮಾಡಿದ್ರು ಅದಕ್ಕೆ ಡೋಲನ್ನು ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮರದ ಡೋಲಲ್ಲೋ. ಅದನ್ನು ಮತ್ತೆ ತಗೊಂಡು ಹೋಯ್ತು ಅಮ್ಮನಿಗೆ ನೋಡಿ ಖುಷಿಯಾಯ್ತು ಮಗನನ್ನು ಖುಷಿಯಾಗಿ. ಮತ್ತೆ ತಬ್ಬೇಡ್ಕೊಳ್ಳತ್ತಮ್ಮ. ಸರಿ, ಈಗ ಕತೆ ಕೇಳಿ ಖುಷಿ ಏನೋ ಆಯ್ತು. ಈಗ ಹಾಡನ್ನು ಹಾಡಿದ್ರಿ ಶುರುವಿಗೆ, ವಯಲಿನ್ ಕೂಡ ನುಡಿಸುವುದನ್ನ ನೀವು ಕಲ್ತಿದ್ದೀರಿ ಅಂತ ಕೇಳಿದ್ವಿ, ಇದರ ಅನುಭವದ ಬಗ್ಗೆ ಹೇಳಿ. ವಯಲಿನ್ ಈಗ ಇಲ್ಲ, ಇಲ್ಲಿ ಪಳ್ಳಿ ತಕೊಂಡೋಗಿದ್ದಾಳೆ, ಅವಳು ಕಲಿತಾಳೆ. ಹಾಗೆ ನೀವು ನುಡಿಸ್ತಾ ಇದ್ರಿ? ನುಡಿಸ್ತಾ ಇದ್ದೆ ಸಂಗೀತ, ಸರಿಗಮಪದನಿ ಸಮತ್ತೆ ಕೀರ್ತನೆ ವರ್ಣ ಎಲ್ಲ ಬಾರಿಸ್ತಾ ಇದ್ದೆ. ಈಗ ಮೊದಲಿಗೆ ಒಂದು ದೇವರ ನಾಮ ಹಾಡಿದ್ರಲ್ಲ, ಅದ್ರ ಜೊತೆಗೆ ಒಂದಷ್ಟು ಪುಸ್ತಕಗಳಲ್ಲಿ ಇನ್ನಷ್ಟು ಹಾಡುಗಳು ಬರೆದುಕೊಂಡಿರುವುದನ್ನು ನೋಡ ಕಾಣ್ತಾ ಇದೆ. ಆ ಭಕ್ತಿ ಗೀತೆ ಅಥವಾ ಜನಪದ ಗೀತೆಯು ಕೂಡ ಇದೆಯಾ? ಎಲ್ಲ ಇದೆ. ಮದುವೆ ಸಂದರ್ಭದಲ್ಲಿ ಹಾಡುವಂತಹದ್ದು ಅಥವಾ ಜೋಗಳದ ಹಾಡು ಯಾವ್ದಾದ್ರು ಆಗ್ಬೋದು. ಸಂದರ್ಭದಲ್ಲಿ ಹಾಡಿದ ಪದ್ಯಗಳು ಉಂಟು. ಹಸೆಮಣೆದು ಹಸೆಮಣೆದು ತುಂಬಾ ಉಂಟು. ಒಂದು ಹಾಡಿ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿ ಲೊಳಗಿಡಲು ತಂದಿರುವೆವು. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿ ಲೊಳಗಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕೆಂದು ನಿಮ್ಮ ಮಡಿಲೊಳು ತುಂಬ ಲೋಪಿಸುವೆವು. ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ, ಈ ಮನೆಯೇ ಈ ಇವರೇ ನಿನ್ನ ವರೋ ಮುಂದೆ. ಇವರೇ ತಾಯಿಗಳು ಸಖರು ಭಾಗ್ಯವನ್ನು ಬೆಳೆಸುವರು. ಇವರೇ ದೇವರು ನಿನ್ನ ದೇವರುಗಳು. ಇವರೇ ದೇವರು ನಿನ್ನ ದೇವರುಗಳು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕೆಂದು ನಿಮ್ಮ ಮಡಿಲೊಳು ತುಂಬ ಲೋಪಿಸುವೆವು. ಪೋಗು ಪೋಗಲೆ ತಾಯೇ ಮಗಳೆ ಯಶೋದ, ಸಾಗು ಪತಿಯ ಮನೆ ಬೆಳಗಲಿಕೆ. ಪೋಗು ಪೋಗಲೆ ತಾಯೇ ಮಗಳೆ ಯಶೋದ, ಸಾಗು ಪತಿಯ ಮನೆ ಬೆಳಗಲಿಕೆ. ಶ್ರೀಹರಿ ಹರಸಲಿ ನಿಮ್ಮವರ, ಶ್ರೀಹರಿ ಹರಸಲಿ ನಿಮ್ಮವರ. ಪ್ರೀತಿಯ ಜ್ಯೋತಿಯನು ಕುಸುಮವನು ಕುವರಿಯನು, ಕೈಯೆತ್ತಿ ಕೊಡುವ ಕುಲದಿಯೇ ಪವನು, ಕೈಯೆತ್ತಿ ಕೊಡುವ ಕುಲದಿಯೇ ಪವನು, ಕೈಯೆತ್ತಿ ಕೊಡುವ ಕುಲದಿಯೇ ಪವನು. ಹೆತ್ತವರಿಗೆ ಬಹುಶಃ ಭಾವನಾತ್ಮಕವಾದಂತಹ ಒಂದು ಸಂದರ್ಭ ಇದು. ಹೆಣ್ಣನ್ನ ಹೆತ್ತು ಹೆತ್ತು ಹೆಣ್ಣನ್ನ ಒಪ್ಪಿಸುವಂತಹ ಒಂದು ಸಂದರ್ಭದ ಒಂದು ಗೀತೆಯನ್ನು ಹಾಡಿದಿರಿ. ಬಹುಶಃ ಇಂಥ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತವೆ ಅಂತಲೇ ನಾನು ಭಾವಿಸ್ತೇನೆ. ಈಗ ಹಾಡುವುದಾಯ್ತು, ಒಂದಷ್ಟು ಅಡುಗೆಯ ಬಗ್ಗೆ ಮಾತನಾಡಬೇಕಲ್ಲ, ನೀವು ತಯಾರಿ ಮಾಡ್ತಾ ಇರುವಂತಹ ಕೆಲವೊಂದು ತಂಬುಳಿಗಳ ಬಗ್ಗೆ ಹೇಳಿ. ನಾನು ಮೊದಲು ಮಾಡ್ತಿದ್ದದು ಒಂದು ಬೆಳ್ಳುಳ್ಳಿ ತಂಬುಳಿ, ಬೆಳ್ಳುಳ್ಳಿ ತಂಬುಳಿ ಮತ್ತೆ ನೀರುಳ್ಳಿ ತಂಬುಳಿ, ತಿಮ್ಮರೆ ಅಂತ ಹೇಳ್ತಾರೆ ಅದನ್ನ, ಅದರ ತಂಬುಳಿ, ಪುನರ್ಪುಳಿ, ಪುನರ್ಪುಳಿ ತಂಬುಳಿ, ಹೀಗೆಲ್ಲ ಮಾಡ್ತಾ ಇದ್ದೆ ಮೊದಲು. ಮೆಂತೆ ತಂಬುಳಿ, ಮೆಂತೆ ತಂಬುಳಿ ಅಂದ್ರೆ ನನ್ನ ಮಾವನಿಗೆ ಬಾರಿ ಇಷ್ಟ, ಅವರಿಗೆ ಮೆಂತೆ ತಂಬುಳಿ ವಾರಕ್ಕೊಮ್ಮೆ ಆಗ್ಲೇಬೇಕದು, ಅಷ್ಟು ಒಂದು ಇಷ್ಟ, ತುಂಬಾ ಇಷ್ಟ ಅವರಿಗೆ. ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಮೆಂತೆ ಸ್ವಲ್ಪ ಹಾಕಿ ಒಂದು ಚಮಚದಲ್ಲಿ ಸ್ವಲ್ಪ ಹಾಕುದು, ಅದನ್ನು ಹುರಿಯುದು ಚಂದಕ್ಕೆ, ಹುರಿದು ಕೆಂಪಗಾಗುವಾಗ ಅದನ್ನು ಇದು ಕಾಯಿಯೊತ್ತಿಗೆ ಬೀಸುದು, ತೆಂಗಿನಕಾಯಿ ಸ್ವಲ್ಪ ಹಾಕಿ ಅದಕ್ಕೆ ಬೀಸುದು, ಮತ್ತೆ ಒಂದು ಅಚ್ಚು ಬೆಲ್ಲ ಹಾಕುದು ಅದಕ್ಕೆ. ಹಾಗೆ ಮಾಡಿ ಮಾಡ್ತಿದ್ದದು. ಸಿಹಿ ಸಿಹಿ ಆದ್ರೆ ತುಂಬಾ ಪ್ರೀತಿ ಮಾವನಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ ತಂಬುಳಿ ಅದು, ಮೆಂತೆ ತಂಬುಳಿ ಅಂದ್ರೆ. ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು ಅದಕ್ಕೆ ಕಾಯಿಯೊಟ್ಟಿಗೆ ಬೀಸಿ. ಹಾಗೆ ನಿಮ್ಮನ್ನು ನೋಡಿದ್ರೆ ಬಹುಶಃ 70-75 ವರ್ಷದ ವಯೋಮಾನದವರ ಹಾಗೆ ಹಿರಿಯರಾಗಿ ಕಾಣ್ತೀರಿ ನೀವು. ನನಗೆ 77ನೇ ವರ್ಷ. ಆರೋಗ್ಯದ ಗುಟ್ಟು ಎನ್ನುವಂತಹದ್ದು ನಮ್ಮ ಆಹಾರ ಕ್ರಮ ಮತ್ತು ಜೀವನ ಕ್ರಮ ಇದೆರಡನ್ನೂ ಕೂಡ ಅವಲಂಬಿಸಿರುವಂತಹದ್ದು. ನಿಮ್ಮ ಜೀವನ ಕ್ರಮ ಹೇಗಿದೆ? ಈಗ ಸಾಂಪ್ರದಾಯಿಕವಾಗಿ ಒಂದಷ್ಟು ದುಡಿಮೆಯ ಬದುಕನ್ನು ನೀವು ಮಾಡಿಕೊಂಡು ಬಂದಂತವರು. ದುಡಿಮೆ ಅವಾಗಿನ ಕಾಲದಲ್ಲಿ ಈಗಿನ ಹಾಗೆ ಮಿಕ್ಸಿ ಗ್ರೈಂಡರ್ ಯಾವುದು ಇರಲಿಲ್ಲ. ತೆಂಗಿನಕಾಯಿಯಲ್ಲಿ ರುಬ್ಬಬೇಕು, ಬಾವಿಯಿಂದ ನೀರೆತ್ತಿ ತರಬೇಕು ಒಳಗೆ, ವ್ಯಾಯಾಮ ಆಗ್ತಾ ಇತ್ತು. ಅಲ್ಲಿ ನಮಗೆ ಕೊಟ್ಟಿಗೆಯಿಂದ ದೂರ ಇತ್ತು, ಅದರಲ್ಲಿ ಅಡಿಗೆ ಮಾಡಿ ಮನೆಗೆ ತರ್ತಿದ್ದದ್ದು ಅವಾಗ, ಅಷ್ಟು ಕಷ್ಟ ಇತ್ತು ಅವಾಗ. ಅದನ್ನ ಅಲ್ಲಿಂದ ಮಾಡಿ ಇಲ್ಲಿಗೆ ತಂದು ಮನೆಗೆ ತಂದು ಮತ್ತೆ ಮನೆಯಲ್ಲಿ ಅಡಿಗೆ ಮಾಡುವ ಕ್ರಮವೇ ಇಲ್ಲ ಅವಾಗಿನ ಕಾಲದಲ್ಲಿ, ಎಲ್ಲ ಹೆರವಾಗಿಂದ ಕೊಟ್ಟಿಗೆಯಲ್ಲಿ ಮಾಡ್ತಿದ್ದದು. ಈಗ ನಿಮ್ಮ ಕಥೆಯಲ್ಲೆಲ್ಲ ಆನೆ, ಹುಲಿ, ಚಿರತೆ ಎಲ್ಲ ಪ್ರಾಣಿಗಳೆಲ್ಲ ಬಂದಿದಾವಲ್ಲ, ನೀವು ಮದುವೆಯಾಗಿ ಬಂದಾಗ್ಲೂ ಈ ಸುತ್ತಮುತ್ತ ಹಾಗಿತ್ತ? ಹುಲಿ ಕೂಗುದು ಕೇಳ್ತಿತ್ತು, ನಾನು ಮಜ್ಜಿಗೆ ಕಡಿಯುವಾಗ ಹುಲಿ ಕೂಗುದು ಕೇಳ್ತಾ ಇತ್ತು ಮೊದಲು. ಇಲ್ಲಿ ಮೇಲೆ ಕಾಡಿನಲ್ಲಿ ಇತ್ತು ಹುಲಿ, ಇವ್ರೆ ಬೆಡಿತೆ ಬೆಡಿ ಮಾಡಿದ್ರು, ಹೊಡ್ತಾ ಬೆಡಿ ಹೊಡಿತಿದ್ರು, ಹಂದಿಗೆಲ್ಲ ಸುಮಾರು ಹೊಡಿತಿದ್ರು ಇವರು ನನ್ನ ಯಜಮಾನರು. ಒಂದು 9-10 ಹಂದಿ ಹೊಡೆದಿದ್ದಾರೆ ಅವಾಗಿನ ಕಾಲದಲ್ಲಿ. ಈಗ ಮಗ ಹೋಗ್ತಾನೆ, ಮಗ ಅಂತೂ ಬಹಳ ಖುಷಿಯಿಂದ ಸಂತೃಪ್ತ ಜೀವನ ನಿಮ್ದು. ಹಾಗಿತ್ತು. ಹಾ, ತಿರುಮಲೇಶ್ವರವರೇ, ಅಮ್ಮ ಹೇಳಿರುವಂತಹ ಎಲ್ಲ ಹಾಡು ಮಾತು ಎಲ್ಲವನ್ನೂ ಕೂಡ ಕೇಳಿದ್ರಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ಅಮ್ಮನ ಒಂದು ಮಾರ್ಗದರ್ಶನದಿಂದ ನಿಮಗೆ ಯಾವ ರೀತಿ ಒಂದು ಪ್ರೇರೇಪಣೆ ಆಗಿದೆ? ಹಳೆಯ ಗತಕಾಲದ ನೆನಪುಗಳು ಕಾಡ್ತಾ ಉಂಟು. ಯಾಕೆ ಹೇಳಿದ್ರೆ 61ನೇ ಸೇವೆಯಲ್ಲಿ ನನ್ನ ತಂದೆಯವರ ವಿವಾಹವು ನನ್ನ ತಾಯಿಯವರ ಜೊತೆಯಲ್ಲಿ ಆಯ್ತು. ಮೂಲತಃ ಪಾಣಜೆ ವೈದ್ಯ ಮನೆತನದ ಪರಂಪರೆಯವರು ನನ್ನ ತಾಯಿ, ವೈದ್ಯ ಶಂಕರನಾರಾಯಣ ಭಟ್ ಹೇಳುವವರ ಪುಳ್ಳಿ ನನ್ನ ತಾಯಿ, ನನ್ನ ಅಜ್ಜ ಪಾಣಜೆ ದಿವಂಗತ ಈಶ್ವರ ಭಟ್ ಅವರು ವೈದ್ಯರು, ಪಾರಂಪರಿಕ ವೈದ್ಯರು. ಮನೆ ಮನೆ ಹೋಗಿ ಜಾನುವಾರುಗಳಿಗೆ ಮನುಷ್ಯರಿಗೆ ಚಿಕಿತ್ಸೆ ಕೊಡ್ತಾ ಇದ್ರು ವೈದ್ಯ ಶಂಕರನಾರಾಯಣ ಭಟ್ರು. ಅವರ ಪರಂಪರೆಯ ಕುಡಿಗಳು ನಾವು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಉಂಟು. ಹಾಗೆ 61ನೇ ಇಸವಿಯಲ್ಲಿ ಬಂದ ತಾಯಿ ಈ ಕಾಲಘಟ್ಟದಲ್ಲಿ ನಾವು ಆ ಕಾಲದಲ್ಲಿ ನಮಗೆ ಈಗಿನಂತೆ ನಮ್ಮ ಸನಿಹದ ಪೇಟೆಗಳಿಗೆ ನಮಗೆ ಹೋಗುವಂತ ವ್ಯವಸ್ಥೆಗಳಿರಲಿಲ್ಲ. ಹಳೆಯ ಕಾಲಘಟ್ಟ, ಇಲ್ಲಿಂದ 7 ಕಿಲೋಮೀಟರ್ಗಳಷ್ಟು ದೂರವನ್ನು ನಾವು ನಡೆದೇ ಕ್ರಮಿಸಬೇಕಿತ್ತು. ದೂರದ ಪೈಚಾರು ಇರ್ಬೋದು, ಕರಿಕಳ ಇರ್ಬೋದು, ಪಡಪಿನಂಗಡಿಯಿಂದ ಈಗ ಹೆಣ್ಮೂರು ಏನ್ ಹೇಳ್ತಾರೆ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗಿ ಬಸ್ ಅನ್ನು ಹಿಡಿಬೇಕಿತ್ತು. ಆ ಕಾಲದಲ್ಲಿ ದಿವಸಕ್ಕೆ 2-1 ಬಸ್ಸುಗಳಿದ್ದವು. ನಮ್ಮ ಅಜ್ಜನ ಮನೆಗೆ ಹೋಗುದು ಅಂತ ಹೇಳಿದ್ರೆ ನಮಗೆ ತುಂಬಾ ಪ್ರೀತಿ. ವರ್ಷಕ್ಕೆ ಒಮ್ಮೆ ಅಥವಾ 2 ಸಾರಿ, ತಪ್ಪಿದ್ರೆ 3 ಸಾರಿ ಇಲ್ಲ, 2 ಸಾರಿ ರಜೆಯಲ್ಲಿ ನಾವು ಹೋಗ್ತಿದ್ದೆವು. ನಾನು ಮತ್ತೆ ನನ್ನ ಅಕ್ಕ, ಅವಳು ಕಾಸರಗೋಡಿನಲ್ಲಿ ನೆಲೆಸಿದ್ದಾಳೀಗ, ನಮ್ಮನ್ನು ಇಲ್ಲಿಂದ ಅಷ್ಟು ದೂರದ ಪಡಪಿನಂಗಡಿಗೆ ಅಥವಾ ದೊಡ್ಡ ತೋಟಕ್ಕೆ ಅಥವಾ ಪೈಚಾರಿಗೆ ನಮ್ಮನ್ನು ತಲೆಯಲ್ಲಿ ಹೊತ್ತುಕೊಂಡು ನಮ್ಮ ಇಲ್ಲಿಯ ನಮ್ಮ ನೆರೆಯ ಆಳು ಕಾಳುಗಳು ನಮ್ಮ ಜೊತೆ ನಮ್ಮನ್ನು ಹೆಗಲಿಗೆ ಸಾಥ್ ಕೊಟ್ಟು ಬರ್ತಿದ್ರು. ನಮ್ಮನ್ನು ಇಲ್ಲಿಂದ ಅವರ ತಲೆಯಲ್ಲಿ ಕೂತ್ಕೊಂಡು ನಾವು ಹೋಗ್ತಿದ್ದೆವು. ಆ ಬಸ್ ತಪ್ಪಿದ್ರೆ ಮತ್ತೆ ನಮಗೆ ಮತ್ತೆ ಮತ್ತೊಂದು ಬಸ್ಸು, 2 ಗಂಟೆ ಕಾಯ್ಬೇಕು ನಾವು. ಆ ಪರಿಸರ ಆ ಕಾಲಘಟ್ಟ ಆಗಿತ್ತು. ನನಗೆ ನನ್ನ ಜನನ 1964 ಸುಮಾರು 68 ಆಗುವಾಗ ನನಗೆ ಈ ಕಾಲಘಟ್ಟದ ಎಲ್ಲ ಹಳೆಯ ಕಾಲಘಟ್ಟಗಳ ಅದರಿಂದ ನಂತರದ ಇದು ನನಗೆ ಚೆನ್ನಾಗಿ ನೆನಪುಂಟು. ಒಂದು ಕಾಲಘಟ್ಟದಲ್ಲಿ ನಾವು ಏನು ಮಾಡಬಾರದು ಅಂತ ಹೇಳುವಂತ ಮರಿಬೇಕು ಅಂತ ಹೇಳಿದ್ರು ಮರಿಲಿಕ್ಕೆ ಸಾಧ್ಯ ಇಲ್ಲದಂತ ನೆನಪುಗಳು, ಅದು ಒಂದು ಸವಿ ನೆನಪುಗಳು ಬೇಕು ಅಂತ ಹೇಳಿ ಏನೇ ಒಂದು ಸಿನಿಮಾ ಹಾಡು ಬರ್ದಿದಾರಲ್ಲ ಅದು ಈಗಲೂ ಮನಸ್ಸಿಗೆ ನೆನಪು ಕೊಟ್ಟು ಅದನ್ನು ಖುಷಿ ಕೊಡ್ತಾ ಉಂಟು. ತಾಯಿಯ ಜೊತೆಯಲ್ಲಿ ಬೆಳೆದಂತ ಒಂದು ಆ ಮಾತೃ ವಾತ್ಸಲ್ಯದ ಒಂದು ಪ್ರೇಮ, ತಾಯಿಯ ತಂದೆ ತಾಯಿಯರು ನಮ್ಮ ಮೇಲೆ ತೋರಿಸುತ್ತಿದ್ದಂತಹ ಆತ್ಮೀಯತೆ, ಅದನ್ನ ನಮ್ಮ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅವರು ಮಾಡಿದಂತ ನಮ್ಮನ್ನು ಸಾಕಿ ಸಲಹಿಸಿದಂತಹ ಒಂದು ಆ ಸೇವೆಯನ್ನ ನಾವು ನಮ್ಮ ಕಾಲಘಟ್ಟದಲ್ಲಿ ಯಾರಿಂದಲೂ ನಮಗೆ ಅದನ್ನು ತೀರಿಸಲಿಕ್ಕೂ ಸಾಧ್ಯ ಇಲ್ಲ. ಅದು ಆ ಋಣಾನುಬಂಧವೇ ಅಂತದ್ದು. ಈಗ ನನ್ನ ಮಗ ನನ್ನ ಮಗಳು ನಮ್ಮ ಕುಟುಂಬ ಈಗ ಹಾಗೆ ಬೆಳೀತಾ ಉಂಟು. ಆದರೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಾಯಿ ಈಗ ನನ್ನ ಮಕ್ಕಳ ಒಂದು ಏನು ಬಾಂಧವ್ಯ ಇದೇನುಂಟು ಅದನ್ನ ನೋಡಿ ನನ್ನ ಸಂಸಾರದಲ್ಲಿ ತುಂಬಾ ಒಂದು ಸುಖಪಟ್ಟಂತ ಒಂದು ಗೃಹಿಣಿ ಅಂತ ಹೇಳಿದ್ರೆ ನನ್ನ ತಾಯಿ. ಯಾವುದೇ ಒಂದು ವಿಷಯದಲ್ಲಿ ಕೊರತೆ ಇಲ್ಲದೆ ಎಲ್ಲ ಮಕ್ಕಳ ಮೊಮ್ಮಗಳ ಮರಿಮಗಳ ಅನ್ನು ಸಹ ಈಗ ತಾಯಿ ನೋಡಿಯಾಗಿದೆ. ಅವಳಿಗೆ ಆದೀಗ 77 ವರ್ಷ, ಈಗಲೂ 77 ವರ್ಷದ ಏನು ಯುವತಿ ಅಂತ ಹೇಳ್ಬೋದು. ಕಾಲಘಟ್ಟದಲ್ಲಿ ಎಲ್ಲಾ ಕಾಯಿಲೆಗಳು ಇದ್ದಾವೆ, ಅದು ಪರಿಸ್ಥಿತಿಯ ಅನುಗುಣವಾಗಿ ಶುಗರ್ ಉಂಟು, BP ಉಂಟು, ಎಲ್ಲ ಉಂಟು. ಆದರೆ ಅದನ್ನ ಜೊತೆಯಲ್ಲಿ ಒಂದು ಸುಖಿ ಸಂಸಾರದಲ್ಲಿ ಅದೊಂದು ನೆಮ್ಮದಿಯ ಒಂದು ಬದುಕು ಬಾಳ್ಬೇಕಾದ್ರೆ ಅದಕ್ಕೆ ಅವ್ರ ತಾಯಿ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಆ ಬಹಳ ಸಂತೋಷ ತ್ರಿಮುನೀಶ್ವರ ಬಿಟ್ಟವರೇ. ಆ ಬಹುಶಃ ತುಂಬು ಕುಟುಂಬದ ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ಜೊತೆಗೆ ಹಿರಿಯರ ಒಂದು ಮಾರ್ಗದರ್ಶನ ಎನ್ನುವಂತಹದ್ದು ಯುವ ಜನರಿಗೆ ಯಾವ ರೀತಿ ಸ್ಫೂರ್ತಿ ಆಗ್ತದೆ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದಿರಿ. ಹಾಗೆ ಆ ಸಾವಿತ್ರಿ ಅಮ್ಮನವರು ತಮ್ಮ ಅಂತರಾಳದ ಮಾತುಗಳನ್ನ ಹೇಳಿದಿರಿ, ಹಾಡನ್ನ ಹಾಡಿದಿರಿ, ನಮ್ಮ ಕೇಳುಗರಿಗೆ ಬಹಳ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೀವಿ. ನಮ್ಮ ಮಾತುಕತೆಯನ್ನ ಇಲ್ಲಿಗೆ ಮುಗಿಸೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿರಿಯರಿಗೆ ಹಿರಿಯರ ಮಾರ್ಗದರ್ಶನದ ಅಗತ್ಯದ ಬಗ್ಗೆ ಸುಳ್ಯ ತಾಲೂಕಿನ ಕುಕ್ಕುಜಡ್ಕದ ಕೆ ತಿರುಮಲೇಶ್ವರ ಭಟ್ ಹಾಗೂ ಸಾವಿತ್ರಿ ಅವರ ಜೊತೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು TS ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು BJ ಶ್ರೀ. ನಾನು ಸ್ನೇಹಲ್ ಆರ್, IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೆ ನಶಕ, ಊರ್ನಾಗೆ ಎಷ್ಟು ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶೋಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ಬಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ. ನಾಳೆ ಬರ್ತೀನಿ, ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರೂ ಕಳ್ದೋದ್ರೆ